సరవీలా నీల గుయం కసి దర్శనే రమ్యలంకార రే సిరిని సరు సరవీలా నీల గుయం కసి దర్శనే రమ్యలంకార రే ಸರೆಯ ಸಿರಿ ಜಾಸುಗನ ಸುರಲಿಯೋ ಸಮಲಿಯೋ ಸುರಲಿಯೋ ಸಮಲಿಯೋ ಪೂರ್ಣ ಸಂದಸೆ ಕುವನ ಸುರಲಿಯೋ ಸಮಲಿಯೋ ಪೂರ್ಣ ಸಂದಸೆ ಕುವನ ವರಲ ದಿಲ್ ಸೇವಲ ಕುಳ್ಳಸೇ ವರಲ ದಿಲ್ ಸೇವಲ ಕುಳ್ಳಸೇ ತುಲೆನಾದಲು ಪರದನ ನೀಲ ಮಿನಿಸೇ ನೆತ್ಕಾಂತಿವಿದೆ ತಮದಿರನ ಹಂಸಯಸೇ ನೀಲ ಮಿನಿಸೇ ನೆತ್ಕಾಂತಿವಿದೆ ತಮದಿರನ ಹಂಸಯಸೇ ರೂಪನಾರಿ ಮನಪಿನಾವಿ ರೂಪನಾರಿ ಮನಪಿನಾವಿ ಪಿಟಿಸರೆಯ ಸಿರಿಯಾ ಸುಗನ ಸಿರಿನಿ ಸರು ಸರವೀರ ನೀಲ ಗುಯಂ ಕಸಿ ದರ್ಶನೇ ರಮ್ಯಲಂಕಾರ ಸಿರಿನಿ ಸರು ಸರವೀರ